ಚರ್ಮವ ಚಾಮುಂಡೆ ಹುಟ್ಟವಳೆ ಹುಲಿಯ ಚರ್ಮವ ಚಾಮುಂಡೆ ಹುಟ್ಟವಳೆ ಹುಲಿಯ ಚರ್ಮವ ಚಾಮುಂಡೆ ಹಿತ್ತಾಳ ಶಿವನ ವನವ ಕಾರಂದನ್ನೆ ತಾನು ತಂದೆ ನಾನು ಹುಟ್ಟವಳ ಶಿವನ ವನವ ಕಾರಂದನ್ನೆ ತಾನು ತಂದೆ ನಾನು ಹುಟ್ಟಾಳ ಜೀವನ ವನವ ಚಾಮುಂಡೆ ಹುಟ್ಟಾಳ ಜೀವನ ವನವ ಚಾಮುಂಡೆ ಹುಟ್ಟಾಳ ಜೀವನ ವನವ ಚಾಮುಂಡೆ ಮೈಸೂರು ರಾಜ್ಯವ ಜಿಲ್ಲಾರು ಕಾರಂದನ್ನೆ ತಾನು ತಂದೆ ನಾನು ಅಯ್ಯೋ ಮೈಸೂರು ರಾಜ್ಯವ ಜಿಲ್ಲಾರು ಕಾರಂದನ್ನೆ ತಾನು ತಂದೆ ನಾನು ಅಯ್ಯೋ ಮೈಸೂರು ರಾಜ್ಯವ ಜಿಲ್ಲಾರು ಕಾರಂದನ್ನೆ ತಾನು ತಂದೆ ನಾನು ಮೈಸೂರು ರಾಜ್ಯವ ಜಿಲ್ಲಾರು ಕಾರಂದನ್ನೆ ತಾನು ತಂದೆ ನಾನು ಅಯ್ಯೋ ಮೈಸೂರು ರಾಜ್ಯವ ಗೆಲ್ಲಬೇಕಾದ ಮೈಸೂರು ರಾಜ್ಯವ ಗೆಲ್ಲಬೇಕಾದ ಮೈಸೂರು ರಾಜ್ಯವ ಗೆಲ್ಲಬೇಕಾದರೆ ಮೈಸೂರು ರಾಜ್ಯವ ಗೆಲ್ಲಬೇಕಾದರೆ ಮಹಿಷಾಸುರನನ್ನು ಕೊಲ್ಲಬೇಕು ಕಾರಂದನ್ನೆ ತಾನು ತಂದೆ ನಾನು ಮಹಿಷಾಸುರನನ್ನು ಕೊಲ್ಲಬೇಕು ಕಾರಂದನ್ನೆ ತಾನು ತಂದೆ ನಾನು ಅಯ್ಯೋ ಮಹಿಷಾಸುರನನ್ನು ಕೊಲ್ಲಬೇಕು ಕಾರಂದನ್ನೆ ತಾನು ತಂದೆ ನಾನು ಅಯ್ಯೋ ಮಹಿಷಾಸುರನನ್ನು ಕೊಲ್ಲಬೇಕು ಕಾರಂದನ್ನೆ ತಾನು ತಂದೆ ನಾನು ಜಯ ನಾಲಿಗೆ ಎಳೆದಾಳು ಭೂಮಿಗೆ ಆಸಾಳು ನಾಲಿಗೆ ಎಳೆದಾಳು ಭೂಮಿಗೆ ಆಸಾಳು ನಾಲಿಗೆ ಎಳೆದಾಳು ಭೂಮಿಗೆ ಆಸಾಳು ನಾಲಿಗೆ ಎಳೆದಾಳು ಭೂಮಿಗೆ ಆಸಾಳು ಬೆಳ್ಳಿ ತಿರ್ಸೂಲ ಎಳೆದಾಳು ಕಾರಂದನ್ನೆ ತಾನು ತಂದೆ ನಾನು ಅಯ್ಯೋ ಬೆಳ್ಳಿ ತಿರ್ಸೂಲ ಎಳೆದಾಳು ಕಾರಂದನ್ನೆ ತಾನು ತಂದೆ ನಾನು ಅಯ್ಯೋ ಬೆಳ್ಳಿ ತಿರ್ಸೂಲ ತೆಗೆದಾಳು ಚಾಮುಂಡೆ ಬೆಳ್ಳಿ ತಿರ್ಸೂಲ ತೆಗೆದಾಳು ಚಾಮುಂಡೆ ಬೆಳ್ಳಿ ತಿರ್ಸೂಲ ತೆಗೆದಾಳು ಚಾಮುಂಡೆ ಬೆಳ್ಳಿ ತಿರ್ಸೂಲ ತೆಗೆದಾಳು ಚಾಮುಂಡೆ ಅಯ್ಯೋ ಮಹಿಷಾಸುರನನ್ನೆ ಕೊಂದಾಳು ಕಾರಂದನ್ನೆ ತಾನು ತಂದೆ ನಾನು ಅಯ್ಯೋ ಮಹಿಷಾಸುರನನ್ನೆ ಕೊಂದಾಳು ಕಾರಂದನ್ನೆ ತಾನು ತಂದೆ ನಾನು ಅಯ್ಯೋ ಮಹಿಷಾಸುರನ ಕೊಂದಾಳು ಚಾಮುಂಡೆ ಮಹಿಷಾಸುರನ ಕೊಂದಾಳು ಚಾಮುಂಡೆ ಮಹಿಷಾಸುರನ ಕೊಂದಾಳು ಚಾಮುಂಡೆ ಮಹಿಷಾಸುರನ ಕೊಂದಾಳು ಚಾಮುಂಡೆ ಮಾಯಾದ ಲಬ್ಬನ ನಿರ್ಮಿಸಿ ಕಾರಂದನ್ನೆ ತಾನು ತಂದೆ ನಾನು ಮಾಯಾದ ಲಬ್ಬನ ನಿರ್ಮಿಸಿ ಕಾರಂದನ್ನೆ ತಾನು ತಂದೆ ನಾನು ಅಯ್ಯೋ ಮಾಯಾದ ಲಬ್ಬನ ನಿರ್ಮಿಸಿ ಚಾಮುಂಡೆ ಮಾಯಾದ ಲಬ್ಬನ ನಿರ್ಮಿಸಿ ಚಾಮುಂಡೆ ಮಾಯಾದ ಲಬ್ಬನ ನಿರ್ಮಿಸಿ ಚಾಮುಂಡೆ ಮಾಯಾದ ಲಬ್ಬನ ನಿರ್ಮಿಸಿ ಚಾಮುಂಡೆ ಅಯ್ಯೋ ಮೈಸೂರು ಸೀಮೆಗೆ ತರನಾಗೆ ಕಾರಂದನ್ನೆ ತಾನು ತಂದೆ ನಾನು ಮೈಸೂರು ರಾಜ್ಯಕ್ಕೆ ತರನಾಗೆ ಕಾರಂದನ್ನೆ ತಾನು ತಂದೆ ನಾನು ಅಯ್ಯೋ ಮೈಸೂರು ಸೀಮೆಗೆ ತರನಾಗೆ ಕಾರಂದನ್ನೆ ತಾನು ತಂದೆ ನಾನು ಮೈಸೂರು ಸೀಮೆಗೆ ತರನಾಗೆ ಕಾರಂದನ್ನೆ ತಾನು ತಂದೆ ನಾನು ಅಯ್ಯೋ ಮೈಸೂರು ಸೀಮೆಗೆ ತರನಾಗಿ ಮಾಡಾಳು ಮೈಸೂರು ಸೀಮೆಗೆ ತರನಾಗಿ ಮಾಡಾಳು ಮೈಸೂರು ಸೀಮೆಗೆ ತರನಾಗಿ ಮಾಡಾಳು ಮೈಸೂರು ಸೀಮೆಗೆ ತರನಾಗಿ ಮಾಡಾಳು ತರಯಾರ ಜಾವು ಬೆಳೆಯಾಲೆ ಕಾರಂದನ್ನೆ ತಾನು ತಂದೆ ನಾನು ಕಾನಂದನ್ನೆ ತಾನು ತಂದೆ ನಾನು ಏ ದೊರೆಯಾಗಿ ರಾಜ್ಯವು ಬೆಳೆಯಲಿ ಅಂತೇಳಿ ದೊರೆಯಾಗಿ ರಾಜ್ಯವು ಬೆಳೆಯಲಿ ಅಂತೇಳಿ ವರ್ಷಕ್ಕೊಮ್ಮೆ ನನ್ನ ನೆನೆಯಾಲೆ ಕಾನಂದನ್ನೆ ತಾನು ತಂದೆ ನಾನು ವರ್ಷಕ್ಕೊಮ್ಮೆ ನನ್ನ ನೆನೆಯಾಲೆ ಕಾನಂದನ್ನೆ ತಾನು ತಂದೆ ನಾನು ಅಯ್ಯೋ ವರ್ಷಕ್ಕೊಮ್ಮೆ ನನ್ನ ನೆನೆಯಾಲೆ ದೊರೆ ರಾಜ ವರ್ಷಕ್ಕೊಮ್ಮೆ ನನ್ನ ನೆನೆಯಾಲೆ ದೊರೆ ರಾಜ ದಸರಾ ಎಂಬುದನ್ನು ನಡೆಸಾಲೆ ಕಾನಂದನ್ನೆ ತಾನು ತಂದೆ ನಾನು ದಸರಾ ಎಂಬುದನ್ನು ನಡೆಸಾಲೆ ಕಾನಂದನ್ನೆ ತಾನು ತಂದೆ ನಾನು ಅಯ್ಯೋ ದಸರಾ ಎಂಬುದನ್ನು ನಡೆಸಾಲೆ ಕಾನಂದನ್ನೆ ತಾನು ತಂದೆ ನಾನು ದಸರಾ ಎಂಬುದನ್ನು ನಡೆಸಾಲೆ ಕಾನಂದನ್ನೆ ತಾನು ತಂದೆ ನಾನು ಏ ಆಲಯ ಮಾರಿಯ ತರಸವನೆ ದೊರೆ ರಾಜ ಆಲಯ ಮಾರಿಯ ತರಸವನೆ ದೊರೆ ರಾಜ ಆಲಯ ಮಾರಿಯ ತರಸವನೆ ದೊರೆ ರಾಜ ಆಲಯ ಮಾರಿಯ ತರಸವನೆ ದೊರೆ ರಾಜ ಚಾಮುಂಡಿ ಪೋಟಾವ ನಿಲ್ಲಿಸೌನೆ ಕಾರಂದನ್ನೆ ತಾನು ತಂದೆ ನಾನು ಚಾಮುಂಡಿ ಪೋಟಾವ ನಿಲ್ಲಿಸೌನೆ ಕಾರಂದನ್ನೆ ತಾನು ತಂದೆ ನಾನು ಅಯ್ಯೋ ಚಾಮುಂಡಿ ಪೋಟಾವ ನಿಲ್ಲಿಸೌನೆ ದೊರೆ ರಾಜ ಚಾಮುಂಡಿ ಪೋಟಾವ ನಿಲ್ಲಿಸೌನೆ ದೊರೆ ರಾಜ ಚಾಮುಂಡಿ ಪೋಟಾವ ನಿಲ್ಲಿಸೌನೆ ದೊರೆ ರಾಜ ಚಾಮುಂಡಿ ಪೋಟಾವ ನಿಲ್ಲಿಸೌನೆ ದೊರೆ ರಾಜ ರಾಜ ಬಿ ದಿಲ್ಲಿ ಮೆರಿಸಾನು ಕಾರಂದನ್ನೆ ತಾನು ತಂದೆ ನಾನು ರಾಜಾ ಬಿ ದಿಲ್ಲಿ ಮೆರಿಸಾನು ಕಾರಂದನ್ನೆ ತಾನು ತಂದೆ ನಾನು ಬಂದೆ ನಾನು ಅಯ್ಯೋ ಬನ್ನಿಯ ಮರದಲ್ಲಿ ಬಂದಾರೋ